ಅಭಿಪ್ರಾಯ, ರೈತರು ಬೋಧು ಪದ್ಧತಿಯಲ್ಲಿ ಒಂದು ರಿಡ್ಜೆಂಟ್ ಫರೋ ಸಿಸ್ಟಮ್ ಮಾಡ್ಕೊಂಡು ಹಾಕಿದರೆ ಅವರಿಗೆ ನೆಟೆ ರೋಗ, ಗೊಡ್ರೋಗ, ಬೇರ್ಕೊಳೆ ರೋಗ ಯಾವ ಸನ್ನಿವೇಶ ಇಲ್ಲ. ಈಗಾಗಲೇ ನಾಲ್ಕೈದು ದಾನೆಗಳು ಅಂದ್ರೆ ಕಾಯಿಗಳು ಹಿಡಿತವಂತ ಸಾಮರ್ಥ್ಯ ಇದೆ. ಯಾಕಂದ್ರೆ ಮೇಲ್ಕುಂದ ಭಾಗದಲ್ಲಿಯೂ ರಾಶಿ ಟೈಮ್ ರೈತರು ಮಾಡಿದ್ರು, ಈ ವರ್ಷ ಈ ಕಡೆ ಮಾಡಿದರೆ ಬರುವಂತ ಹವಾಮಾನ ಪದ್ಧತಿಯಲ್ಲಿ ರೈತರನ್ನು ಬೆಳೆ ಉಣಿಸಿಕೊಳ್ಬೇಕಾಗಿದ್ರೆ. ಆಮೇಲೆ ಮ್ಯಾಕ್ರೋಫೋಮಿನ ರೋಗಕ್ಕೆ ಸನ್ನಿವೇಶ ನೋಡೋದಂದ್ರೆ ಒಂದು ಒಣಹವೆ ಸನ್ನಿವೇಶ, ಡ್ರೈ ಸ್ಪೆಲ್ ಅಂತ ಹೇಳ್ತೇವೆ. ಆಮೇಲೆ 24-35 ಮಧ್ಯದಲ್ಲಿ ಇರತಕ್ಕಂತಹ ಒಂದು ಟೆಂಪರೇಚರ್, ಆಮೇಲೆ ತಾಪಮಾನ, ಆಮೇಲೆ ತಾಪಮಾನ ಕುಸಿತಾ ಇದೆ, ನೈಟ್ ಟೆಂಪರೇಚರ್ ಡ್ರಾಪ್ ಆಗ್ತಾ ಇದೆ, ಆವಾಗ ಆಟೋಮೆಟಿಕ್ಲಿ ಸನ್ನಿವೇಶಗಳು ಡ್ರೈನೇಜ್ ಗೆ ಹೋಗ್ತಾ ಇದೆ. ಈ ನವೆಂಬರ್ ಡಿಸೆಂಬರ್ ತಿಂಗಳುಗಳು ಆ ಟೈಮಲ್ಲಿ ತೊಗರಿ ಹೂವಿನಂಶ ಆಮೇಲೆ ಮಿನಿಕಾಯಿ ರಚನೆಗೆ ಕೂಡ ಆಗ್ತಾ ಇದೆ. ಆಮೇಲೆ ಲೋ ಹ್ಯುಮಿಡಿಟಿ ನಾವು ನೋಡ್ತಾ ಇದ್ದೇವೆ, ಮಳೆ ಬಂದಾಗ ವ್ಯಾಪಕವಾಗಿ 96-97 ಹ್ಯುಮಿಡಿಟಿ ಇರುತ್ತೆ, ಆದ್ರೆ 48-52 ಹ್ಯುಮಿಡಿಟಿ ಡ್ರಾಪ್ ರೇಂಜ್ ಅಲ್ಲಿ ಇದೆ. ಆಮೇಲೆ ನಾವು ನೋಡ್ತೇವೆ ಬಿರುಕು ಬೀಳುವಂತಹ ಸನ್ನಿವೇಶ, ಕಪ್ಪು ಮಣ್ಣಲ್ಲಿ FOM ಅಂಶ ಕಡಿಮೆ ಇದೆ, ಆವಾಗ ದೊಡ್ಡ ದೊಡ್ಡ ಬಿರುಕುಗಳು ಆಗ್ತವೆ. ಈಗ ಸಣ್ಣ ಸಣ್ಣ ಬಿರುಕುಗಳಿಗೆ ಕಂದು ಬಣ್ಣದ ಚಾಕ್ಲೇಟ್ ಕಲರ್ ಆಗಿ ಕಾಂಡ ಭಾಗದಲ್ಲೆಲ್ಲ ಒಂದು ಡಿಸ್ಕಲರೇಷನ್ ಆಗಿ ಎರಡನೇ ರೆಂಬೆ, ಮೂರನೇ ರೆಂಬೆ, ನಾಲ್ಕನೇ ರೆಂಬೆ ಎಲೆಗಳೆಲ್ಲ ಒಣಕೊಂಡು ತುತ್ತ ತುದಿಯ ಎಲೆಗಳು ಕೂಡ ಭೂಮಿಯಾಕಾರಕ್ಕೆ ಟರ್ನ್ ಆಗಿ ಒಣಗಿ ಅಲ್ಲಿಯೇ ನಿಂತ್ಕೊಂಡು ಮೂರೇ ದಿನಕ್ಕೆ ಬೀಳ್ತಾ ಇದೆ. ಇದೊಂದು ಕೂಡ ಈ ರೋಗ ಬರುವಂತ ಸನ್ನಿವೇಶ ಇದೆ. ಬಾರ್ಕ್ ಪೀಲಿಂಗ್ ಅಂತ ಹೇಳ್ತೇವೆ, ಬಡ್ಡೆ ಭಾಗ ನೀವು ಎಳಿರಿ, ಒಂದು ಸುಟ್ಟಂತಹ ಬಾರಿಗೆ ಕಟ್ಟಿದ್ದಂತಹ ಒಂದು ಗಿಡವನ್ನು ಅದು ಬೆಂಡ್ ಆಗಿ ನಿಂತ್ಕೊಳ್ತಾ ಇದೆ. ಅದರ ಸ್ಟೆಮ್ ಅಥವಾ ಕಾಂಡ ಭಾಗದಲ್ಲಿ ನೋಡಿದಾಗ ಒಂದು ಚರ್ಮ ಏನಿದೆ ಸುಲಿದಂಗೆ ಕಾಣ್ತಾ ಇದೆ. ಆಮೇಲೆ ಬ್ರಿಟ್ಲಿಂಗ್ ಅಂದ್ರೆ ತುತ್ತಾಗಿರ್ತಕ್ಕಂತಹ ಒಂದು ಎಲೆಗಳು ಕಾಣ್ತಾ ಇವೆ ನಮ್ಗೆ. ಅರ್ತ್ ಸರ್ಫೇಸ್ ಭೂಮಿಯ ಕಡೆಗೆ ಬೆಂಡ್ ಆಗಿ ಆ ಎಲೆಗಳು ಮಡಚ್ಕೊಂಡು ಬೀಳ್ತವೆ, ಸ್ಲೋಲಿ ಸ್ಲೋಲಿ ಬಾರಿಗೆ ಕಡ್ಡಿಯದೆ ಆಗ್ತವೆ. ರೈತರು ಬಹಳಷ್ಟು ಹೇಳ್ತಾರೆ, ಈವನ್ ನಿಮ್ಮ GRG ತೊಗರಿ ನೆಟೆ ರೋಗಕ್ಕೆ ನಿರೋಧಕ ತಳಿ ಇದೆ ಅಂತ ಹೇಳ್ತೀರಿ, ಅದಕ್ಕೆ ಕೂಡ ನೆಟೆ ಬಂದಿದೆ ಅಂತ ಹೇಳಿ. ಆದ್ರೆ ನಮ್ಮ ಫ್ಯೂಜಿಯರಿಯಂ ವಿಲ್ಟ್ರಿ ರೋಗಕ್ಕೆ ಅದು ರೆಸಿಸ್ಟೆಂಟ್ ಇದೆ, ಆದ್ರೆ ಈ ಒಣ ನೆಟೆಗೆ ಅದು 12 ಅಂಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕೂ ಬಂದಿವೆ. ಆದ್ರೆ TS3R ಅಷ್ಟು ತೊಗರಿ ಅಷ್ಟು ಬಂದಿಲ್ಲ, ಲೋಕಲ್ ತೊಗರಿಗೆ ವ್ಯಾಪಕವಾಗಿ ಒಣ ನೆಟೆ ಬಂದಿದೆ. ಜಯರಾಮದ್ರೆ, ಈಗ ಬಹಳಷ್ಟು ನೆಟೆ ರೋಗದ ಬಗ್ಗೆ ಹೇಳ್ತಾ ಇದ್ರಿ. ಈಗ ರೈತರಿಗೆ ಏನಪ್ಪಾ ಅಂದ್ರೆ ನೆಟೆ ರೋಗ ಅಂದ ಕೂಡಲೇ ನಾವೇನಂದ್ರೆ ಭೂಮಿಲಿಂದ ಮಣ್ಣಿನಲ್ಲಿ ಬರತಕ್ಕಂತ ರೋಗ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಒಂದು ಇರ್ತಕ್ಕಂಥದ್ದು. ಈಗ ಅಂತ ಒಂದು ಸಂದರ್ಭದಲ್ಲಿ ಈಗಿರ್ತಕ್ಕಂತ ನೆಟೆ ರೋಗ ಅದನ್ನೇ ಇದೆಯಾ, ಅಥವಾ ಇನ್ನಿತರ ಬೇರೆ ಬೇರೆ ನಮಗೆ ಒಂದು ಈ ರೋಗಕಾರಕ ಶಿಲೀಂಧ್ರಗಳು ಕೂಡ ಈ ನೆಟೆ ರೋಗ ಕಾರಣ ಆಗಿದಾವ? ಈಗ ಮೊಗ್ಗುಗಳಿಗೆ ಹಂತದಲ್ಲಿ ಇದೆ ತೊಗರಿ, ಅಂತ ಟೈಮಲ್ಲಿ ಗಾಳಿಯ ಮೂಲಕ ಕೂಡ ಈ ಮ್ಯಾಕ್ರೋಫೋಮಿನ ಬರ್ತಾ ಇದೆ. ನಮ್ಮ ಸಂಶೋಧನೆ ಪ್ರಕಾರ ಬರೇ ಬಡ್ಡೆಯಿಂದ ಬರುತ್ತೆ, ಮಣ್ಣಿನಿಂದ ಬರ್ತಾ ಅಂತ ಇದು, ಆದ್ರೆ ಬೀಳಿಸ್ತಿರುವ ಗಾಳಿಯ ಸನ್ನಿವೇಶಕ್ಕೂ ಕೂಡ ಇದು ಬರ್ತಾ ಇದೆ. ಯಾಕಂದ್ರೆ ನಮ್ಮ ಹೊಲ ರೋಗ ನಿರೋಧಕವನ್ನು ಹೊಂದ್ಕೊಳ್ಬೇಕಂತ ಬೇಕಾಗುತ್ತೆ. ಅಟ್ ಲೀಸ್ಟ್ ರೈತರು 19-19.5 g/L ಹಾಕೊಂಡ್ ಬಿಟ್ಟು ಕಾರ್ಬನ್ ಡೈಸಿಮ್ 1 g ಅಥವಾ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಸಪ್ ಇರುವಂತಹ ಸಂಯುಕ್ತ ಶಿಲೀಂಧ್ರ ನಾಶಗಳು ಸಿಗ್ತವೆ, ಅದನ್ನ 2 g/L ಹಾಕೊಂಡ್ ಬಿಟ್ಟು ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಮತ್ತೆ ಕಾಂಡಭಾಗಕ್ಕೆ ಸಿಂಪಡಣೆ ಮಾಡಿದ್ರೆ ಬರುವಂತಹ ನೆಟೆ ರೋಗವನ್ನು ಕಡಿಮೆ ಮಾಡಬಹುದು. ಈಗ ನೀವು ಶಿಲೀಂಧ್ರ ನಾಶಕದ ಸಿಂಪರಣೆ ಹೇಳಿದ್ರಿ, ರೈತರು ಯಾವ ಸಮಯದಲ್ಲಿ ಮಾಡ್ಬೇಕು? ಯಾಕಂದ್ರೆ ಈಗಲೇ ನೀವು ನೋಡಿದ್ರಿ, ನಾವು ನೋಡಿದ್ವಿ, ರೈತರು ನೋಡ್ತಾ ಇದ್ರೆ 4-5 ದಿವಸದಲ್ಲಿ ನಮ್ಮ ಬೆಳೆ ಚೆನ್ನಾಗಿದ್ದು ಸುಮಾರು ಅರ್ಧಕ್ಕರ್ಧ ಹೊಲನೆ ಅಥವಾ ಸಂಪೂರ್ಣವಾಗಿ ಬೆಳೆ ಏನಾಗ್ತದೆ ನೆಟೆ ಹೋಗ್ತಾ ಇದೆ. ಆಗ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ರೈತರು ಈ ಸಿಂಪರಣೆಯನ್ನ ಕೈಕೊಳ್ಬೇಕು? 5-10% ನೆಟೆ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ಬಹುದು. ಹೊಲ ನೆಟೆನೆ ಬಂತು, 50% ಫುಲ್ ಹೋಗಿದಂದ್ರೆ ಏನು ಮಾಡಕ್ಕಾಗಲ್ಲ, ಅವಾಗ ಪರ್ಯಾಯ ನೋಡ್ಬೇಕಾಗುತ್ತೆ. ಅಕ್ಕಪಕ್ಕದ ಹೊಲದಲ್ಲಿ ನೆಟೆ ಬರ್ತಾ ಇದೆ, ತಮ್ಮಲ್ಲಿ 4-3% ಇದೆ, ಅಂತ ಟೈಮಲ್ಲಿ ಹೊಲಗಳನ್ನು ಉಳಿಸಿಕೊಳ್ಬಹುದು. ಮಾದನ ಹಿಪ್ಪರ್ಗ ಮತ್ತೆ ಮಾಡಿಯಾಳ್ ರೈತರಿಗೆ ಬಂದಿದ್ರು, ಅವರಿಗೂ ಒಂದು ಕೊಟ್ಟಿದ್ರೆ ಜಸ್ಟ್ ವಾಟರ್ ಸ್ಪ್ರೇ ಮಾಡಿಸಿಕೊಂಡು ನೀರು ಸ್ಪ್ರೇ ಮಾಡಿಕೊಂಡು ಅವರು ಬದುಕಿಸಿದ್ದಾರೆ ಗಿಡವನ್ನು. ಯಾಕಂದ್ರೆ 94 NPK ಸ್ಥಳೀಯವಾಗಿ ಸಿಗ್ತಾ ಇದೆ, 94 ಅದನ್ನು ಕೂಡ ಉಪಯೋಗಿಸಿಕೊಂಡು ಒಂದು ಚೇತರಿ ಕೊಡಬಹುದು. ಯಾಕಂದ್ರೆ ಗಿಡಗಳಿಗೆ ಶಕ್ತಿ ಇಲ್ಲ, ಆಹಾರ ಉತ್ಪಾದನೆ ಮಾಡುವಂತ ವೀಕ್ನೆಸ್ ಆಗಿದೆ ಗಿಡಗಳಿಗೆ, ಅಂತ ಟೈಮಲ್ಲಿ ರೈತರು ಉಳಿಸಿಕೊಳ್ಬಹುದು. ಈವನ್ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ನಾಶಕವನ್ನು ಕೂಡ 5-10 g ಬಡ್ಡೆ ಭಾಗ ಕವಲು ಭಾಗ ನೆನೆಸಿಕೊಂಡು ಹಂಗೆ ಲೂಸ್ ಮಾಡಿಕೊಂಡು ಸಿಂಪಡಣೆ ಮಾಡಿದ್ರೆ ಬಡ್ಡೆಯಿಂದ ಬರುವಂತ ರೋಗವನ್ನು ಹತೋಟಿ ಮಾಡಬಹುದು. ಎಡೆ ಪಾಸ್ ಮಾಡಕ್ಕೆ ಲೇಟ್ ಆಗಿ ಬಿತ್ತನೆ ಮಾಡಿದಂತ ರೈತರಿಗೂ ಕೂಡ ಅಲ್ಲಿಯೇ ಸ್ಟೇಜ್ ಅಲ್ಲಿ ಫ್ಲವರಿಂಗ್ ಆಗ್ತಾ ಇದೆ, ಅದಕ್ಕೆ ರೋಗ ಬರುವಂತದ್ದು ಕಡಿಮೆ ಇದೆ, ಲೇಟ್ ಆಗಿ ಬಿತ್ತನೆ ಅಲ್ಲಿ ಫ್ಲವರಿಂಗ್ ಆಗಿದೆ. ಆದ್ರೆ ಆರ್ಥಿಕವಾಗಿ ಅವರಿಗೆ ಲಾಭ ಆಗಲ್ಲ ಲೇಟ್ ಆಗಿ ಬಿತ್ತನೆ ಮಾಡಿದ್ರು. ಯಾಕಂದ್ರೆ ಫ್ಲವರ್ ಸೆಟ್ಟಿಂಗ್ ಆಗಿರ್ಲಿ 30% ಈಲ್ಡ್ ಮಾತ್ರ ತಗೊಳ್ಬಹುದು, ಆದ್ರೆ ಕರೆಕ್ಟ್ ಆಗಿ ಬಿತ್ತನೆ ಮಾಡಿದಂತ ರೈತರಿಗೂ ಕೂಡ ಇದು ಹೊಡೆತಾಗಿರುವುದರಿಂದ ಎಚ್ಚರಿಕೆಯಾಗಿ ರೈತರು ನೋಡ್ಕೊಳ್ಬೇಕಾಗುತ್ತೆ. ಈಗ ತಾವು ಹೇಳಿದ್ರಿ ಪ್ರಮುಖವಾಗಿ ಏನು ಕ್ರಮಗಳನ್ನು ಮಾಡಬೇಕಂದ್ರೆ, ಒಂದು ಹೇಳಿದ್ರಿ ಬೀಜೋಪಚಾರ, ಈ ಟ್ರೈಕೋಡರ್ಮಾವನ್ನ 5-10 g ಪ್ರತಿ kg ಬೀಜಕ್ಕೆ ಹಚ್ಚಿ ನಾವು ಬಿತ್ತನೆ ಮಾಡಬೇಕು. ನಂತರ ಈ ಬೇರೆ ರೈಸೋಬಿಯಂ ಇದ್ರ ಜೊತೆಗೆ ಇನ್ನ ಎರಡನೇದು ಹೇಳಿದ್ರಿ, ಯಾವಾಗ ಒಂದು ಸಾವಯವ ವಸ್ತುವನ್ನ ಭೂಮಿಗೆ ಜಾಸ್ತಿ ಮಾಡಬೇಕಂತಕ್ಕಂಥದ್ದು, ಸಾವಯವ ವಸ್ತುವನ್ನ ವಿವಿಧ ರೀತಿ ವಿವಿಧ ಮೂಲಗಳಿಂದ ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕೋದಾಗಿರ್ಬೋದು ಅಥವಾ ನಮ್ಮ ಒಂದು ಹಸುರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಸಿ ಮತ್ತು ಭೂಮಿಯಲ್ಲಿ ಸೇರಿಸೋದಾಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ನಾವು ಈಗ ಬೆಳೆದಂತ ಸಾಕಷ್ಟು ತೊಗರಿಯಿಂದ ಬರತಕ್ಕಂತ ಒಂದು ಏನೋ ಉಳಿವಿಕೆ ಅದಲ್ಲ, ಉಳಿವಿಕೆ ಸುಡದನ್ನೇ ಕೂಡ ಅದನ್ನ ಒಂದ್ ಕಡೆ ಹಾಕ್ಬಿಟ್ಟು ಅದನ್ನ ಗೊಬ್ಬರ ಮಾಡಿ ಹಾಕುವಂತದ್ದಾಗ್ಲಿ, ಇದನ್ನ ಭೂಮಿಗೆ ಸಾವಯವ ಹೆಚ್ಚು ಮಾಡತಕ್ಕಂಥದ್ದು. ಇದ್ರ ಜೊತೆಗೆ ನೀವು ಈ ಶಿಲೀಂಧ್ರ ನಾಶಕವನ್ನ ಹೇಳಿದ್ರಿ, ಯಾವುದು ಎರಡು ಸಂಯುಕ್ತವಾಗಿ ಒಂದಿರತಕ್ಕಂಥ ಒಂದು ಮ್ಯಾಂಕೋಜೇಬು, ಅದ್ರ ಜೊತೆ ಜೊತೆಗೆ ಇನ್ನ ಕಾರ್ಬನ್ ಡೈಜಮ್ ಅತ್ತಕ್ಕಂಥದ್ದನ್ನ ಇದು 2 ರಿಂದ 2.5 ಗ್ರಾಮ್ ಅಂದ್ರೆ 2.5 ಗ್ರಾಮ್ ಈ ಒಂದು ಪ್ರತಿ ಲೀಟರ್ ನೀರಿಗೆ ಹಾಕಿ ಬೆಳೆಗೆ ಸರಿಯಾಗಿ ತೊಯ್ಯುವಂಗ, ಅದರಲ್ಲಿಯೂ ಪ್ರಮುಖವಾಗಿ ಕಾಂಡಕ್ಕೆ ತೊಯ್ಯುವಂಗ ಹೊಡಿಬೇಕು. ಅದು ಕೂಡ ಎಲ್ಲೆಲ್ಲಿ ಅಂದ್ರೆ ಪ್ರಮುಖವಾಗಿ ಚಳೆ ಪ್ರಾರಂಭ ಆಗ್ಲಾಕತ್ತದಂದ್ರೆ ರೈತರು ಮುನ್ನೆಚ್ಚರಿಕೆಯಾಗಿ ಮತ್ತೆ ಈ ಮೂಡುಗಾಳಿ ಅದು ಬಹಳ ಒಂದು ಪ್ರಮುಖವಾದಂತ ಮೂಡುಗಾಳಿ ಬೀಸಲಿಕ್ಕತ್ತು ಮೂಡಣದಿಂದ ಪಡವಣ ದಿಕ್ಕಿಗೆ ಏನು ಬೀಸ್ತದೆ ಪೂರ್ವದಿಂದ ಪಶ್ಚಿಮಕ್ಕೆ, ಮತ್ತು ಆ ಗಾಳಿಯ ರಭಸ ಏನಿರ್ತದೆ ಆ ಒಂದು ಗಾಳಿ, ಅದ್ರ ಜೊತೆಗೆ ಅದು ಏನಿರ್ತದೆ ತೇವಾಂಶ ಬಹಳ ಕಮ್ಮಿ ಇರ್ತದೆ ಗಾಳಿಯಲ್ಲಿ, ಒಣಗಾಳಿ ಅದು ನೋಡ್ರಿ. ಈಗ ನಮ್ಮ ಮೈಯಲ್ಲಿ ಏನು ಅಂದ್ರೆ ಈ ಒಂದು ಬಿರುಕು ಬಿಡುವಂತದ್ದು ಡ್ರೈ ಡ್ರೈ ಅನ್ಸೋದು, ಈ ಒಂದು ಸಂದರ್ಭ ಬಂದಾಗ ರೈತರು ಆದಷ್ಟು ತಮ್ಮ ಬೆಳೆಯಲ್ಲೂ ಕೂಡ ಈ ಒಂದು ಮಚ್ಚೆ ರೋಗ ಅಥವಾ ಮ್ಯಾಕ್ರೋಫೋಮಿನಾ ಅಂತಕ್ಕಂಥ ರೋಗದಿಂದ ನೆಟೆ ಹೋಗ್ತಕ್ಕಂಥದ್ದನ್ನ ತಡಿಬೇಕಂತಕ್ಕಂಥದ್ದು ಬಹಳ ಒಂದು ಸರಳವಾಗಿ ಮತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಜಾಹೀರಾಮದು ತಿಳಿಸಿಕೊಡಿದ್ರೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂದ್ರೆ ನಾವು ರೈತರು ಬೆಳೆ ಪರಿವರ್ತನೆ, ನಾಲ್ಕನೇ ಒಂದು ಪ್ರಮುಖವಾದಂತ ಭಾಗ ಅಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕಾಗಿದ್ದು. ತೊಗರಿ ಬೆಳೆಗೆ ತೊಗರಿ ಅದನ್ನೇ ಹಾಕೋದು ಮತ್ತು ಅದೇ ತಳಿಯನ್ನ ಬಳಸ್ತಕ್ಕಂಥದ್ದು. ನಾವು ತೊಗರಿ ದ್ವಿದಳ ಧಾನ್ಯಗಳ ಬೆಳೆತಕ್ಕಂಥಲ್ಲಿ ಏಕದಳ ಧಾನ್ಯಗಳಂತ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಅಥವಾ ಇದನ್ನ ಬಿಟ್ಟು ನಾವು ಇನ್ನ ಕುಸುಬಿ ಆಗಿರ್ಬೋದು, ಈ ಎಣ್ಣೆಕಾಳು ಬೆಳೆಗಳನ್ನ ಇವುಗಳನ್ನ ಬೆಳೆಯೋದ್ರಿಂದ ಇಲ್ಲಿ ಏನು ಭೂಮಿಯಲ್ಲಿ ಅಥವಾ ವಾತಾವರಣದಲ್ಲಿ ಇರತಕ್ಕಂಥ ಈ ಶಿಲೀಂಧ್ರದ ಪ್ರಮಾಣ ಕಡಿಮೆ ಆಗಿ ಕೂಡ ನಮ್ಮ ಒಂದು ರೋಗವನ್ನ ತರ್ತಕ್ಕಂಥದ್ದನ್ನ ಕಡಿಮೆ ಆಗ್ಲಿಕ್ಕೆ ಕಾಣತ್ತ. ಇದ್ರ ಜೊತೆಗೆ ಅತಿ ಮುಖ್ಯವಾದಂತದ್ದು ಏನಪ್ಪಾ ಅಂದ್ರೆ ರೈತರು ಗಮನದಲ್ಲಿಟ್ಕೋಬೇಕು, ರೋಗ ನಿರೋಧಕ ಹೊಂದಿರತಕ್ಕಂಥ ತಳಿಗಳನ್ನ ಬಿತ್ತಬೇಕು ಅಂತಕ್ಕಂಥದ್ದು. ಈ ಒಂದು ನಾವು ಅಂದ ಏನಪ್ಪಾ ಅಂದ್ರೆ ಈ ಶಿಲೀಂಧ್ರದಿಂದ ಅಥವಾ ಈ ನೆಟೆ ರೋಗ ಬರ್ತಕ್ಕಂಥ ಬಹಳಷ್ಟು ಕಡೆ ರೈತರಿಗೆ ಸಮಸ್ಯೆ ಆಗಿದೆ. ಈ ಒಂದು ವಾರದಲ್ಲಿ ತಾವು ಈ ಒಂದು ಮುನ್ನೆಚ್ಚರಿಕೆ ವಹಿಸಿ ಈ ಮುಂದಿನ ಇರ್ತಕ್ಕಂಥ ಬೆಳೆಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಮುಂದಿನ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಬೆಳೆಗೆ ಈಗಲಿಂದಾನೆ ನಾವು ಬಿತ್ತುವಾಗಲಿಂದಾನೆ ಅದಕ್ಕೆ ಒಂದು ಮುನ್ನೆಚ್ಚರಿಕೆ ವಹಿಸಿ ರೈತರು ಸಮರ್ಪಕವಾದಂತಹ ಈ ರೋಗ ನಿರ್ವಹಣೆಗಳ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡ್ರೆ ಒಂದು ರೋಗದ ಬಾಧೆಯಿಂದ ಬೆಳೆಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇನ್ನ ಇದರ ನಂತರ ಹೇಳಿದ ಕೆಲವೊಂದು ಈ ಕಡ್ಲಿ ಬೆಳೆಯಲ್ಲಿ ಕೂಡ ಎಲೆ ತಿನ್ನುವ ಹುಳು ಮತ್ತು ಜೋಳಕ್ಕೆ ಬರ್ತಕ್ಕಂಥ ಎಲೆ ತಿನ್ನುವ ಸೈನಿಕ ಹುಳು ಅನ್ನೋ ಬಾಧೆ ಕೂಡ ಕಂಡಿದ್ದಾರೆ ಅಂತ. ಈ ಒಂದು ಹುಳುವಿನ ಬಾಧೆ ನಿರ್ವಹಣೆಗೆ ರೈತರು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಈ ಸಂಪರ್ಕ ಕೀಟನಾಶಕ ಅಂತೀವಿ, ಈ ಒಂದು ಎಮಾಮೆಕ್ಟಿನ್ ಬೆಂಜೋಯ್ಟ್ ಅಥವಾ ಪ್ರೋಕ್ಲೇಮ್ ಅಂತ ಕರೀತಾರೆ, ಎಮಾಮೆಕ್ಟಿನ್ ಬೆಂಜೋಯ್ಟ್ ಅಂತಕ್ಕಂಥ ಔಷಧಿಯನ್ನ ಪ್ರತಿ 10 ಲೀಟರ್ ನೀರಿಗೆ 3 ರಿಂದ 4 ಗ್ರಾಮ್ ನಷ್ಟು ಇದನ್ನ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ಇನ್ನ ಅದು ಇಲ್ಲಪ್ಪ ಅಂದ್ರೆ ಈ ಒಂದು ಪ್ರೊಫೆನಫಾಸ್ ಅಂತಕ್ಕಂಥ ಔಷಧಿ ಕೂಡ ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಜೋಳದ ಅಲ್ಲ ನಾ ಹೇಳ್ತಾ ಇರೋದು ಕಡ್ಲಿಯಲ್ಲಿ ಪ್ರೊಫೆನಫಾಸ್ ಜೋಳದಲ್ಲಿ ಬಳಸುವುದು ಸೂಕ್ತವಲ್ಲ. ಯಾಕಪ್ಪ ಅಂತಂದ್ರೆ ಈ ಪ್ರೊಫೆನಫಾಸ್ ಕೆಲವೊಂದು ಸರಿ ಒಂದು ಸ್ವಲ್ಪ ಡೋಸ್ ಜಾಸ್ತಿ ಆದ್ರೂ ಕೂಡ ಎಲೆ ಸುಡುವಂತ ಸಂದರ್ಭ ಇರ್ತದೆ. ಜೋಳದಲ್ಲಿ ಈ ಒಂದು ಎಮಾಮೆಕ್ಟಿನ್ ಬೆಂಜೋಟ್ ಆಗಿರ್ಬೋದು ಅಥವಾ ಕೊರಾಜಿನ್ ಅತಿ ಹುಳ ಜಾಸ್ತಿ ಇತ್ತು ಸೈನಿಕ ಹುಳು ಅಂತಂದ್ರೆ ಕೊರಾಜಿನ್ ಅಥವಾ ಬಾರಾಜೈಡ್ ಅಂತಕ್ಕಂಥ ಔಷಧಿ ಕೂಡ ಬರ್ತದೆ. ಅದನ್ನ 1/2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ, ಬಾರಾಜೈಡ್ ಆಗಿದ್ರೆ 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಕೊರಾಜಿನ್ ಆಗಿದ್ರೆ 4 ರಿಂದ 5 ಮಿಲಿ ಪ್ರತಿ 10 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಎಲೆ ತಿನ್ನುವ ಕೀಟ ಕಡಲೆ ಮತ್ತು ಜೋಳದಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು. ಇನ್ನ ಈ ಒಂದು ಉಳ್ಳಾಗಡ್ಡಿಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ಯಾವು ಮತ್ತು ಅವುಗಳಿಗೆ ರೈತರು ಏನೇನ್ ಮಾಡಬೇಕಿದೆ? ಬಹಳಷ್ಟು ಒಂದು ತರಕಾರಿ ಪ್ರದೇಶಗಳು ನಮ್ಮ ಕಲಬುರಗಿಯಲ್ಲಿ ಇದೆ. ಈಗಾಗಲೇ ನಮ್ಮಲ್ಲಿ ಉಳ್ಳಾಗಡ್ಡೆಯಲ್ಲಿ ಸಸಿ ಮಡಿಯಲ್ಲಿ ಕೊಳೆಯುವಂತದ್ದು ಸಾಧ್ಯ ಆಗಿದೆ. ಥಂಡಿ ಟೈಮಲ್ಲಿ ರೈತರು ಜಾಸ್ತಿ ನೀರು ಕೊಡಬಾರದು, ಒಂದು ಹದವಾಗಿ ನೀರು ಕೊಡಬೇಕಾಗುತ್ತೆ. ಮಡಿ ಪದ್ಧತಿಯಲ್ಲಿ ಎಲ್ಲ ನರ್ಸರಿ ರೆಡಿ ಮಾಡಿದ್ರಿ, ಬಹಳಷ್ಟು ತರಕಾರಿ ಬೆಳೆಯುವಂತ ವಿಲೇಜ್ಗಳು ಸ್ಪೆಷಲಿ ಉಳ್ಳಾಗಡ್ಡೆ ಪ್ರದೇಶಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ನಾವು ಟ್ರೈಕೋಡರ್ಮವನ್ನು 10 ಮೀಟರ್ ಇರತಕ್ಕಂತ ಒಂದು ನರ್ಸರಿಯಲ್ಲಿ 1 ಕೆಜಿಯಷ್ಟು ಟ್ರೈಕೋಡರ್ಮ ಪೌಡರ್ಗಳನ್ನು ಹಾಕಿಬಿಟ್ಟು ನಾವು ಅಲ್ಲಿಗೆ ನರ್ಸರಿ ಗಿಡಗಳನ್ನು ತಗೊಳ್ಬೇಕಾಗುತ್ತೆ. ಏನು ಮೇನ್ ಫೀಲ್ಡ್ ಗೆ ಹಾಕ್ತಾ ಇದ್ದೀರಿ ಅಲ್ಲಿ ಕೂಡ ಅಷ್ಟೇ, ಬೇವಿನ ಹಿಂಡಿ 100 ಕೆಜಿಗೆ 2 ಕೆಜಿ ಟ್ರೈಕೋಡರ್ಮ ಪುಡಿ ಹಾಕಿದಾಗ ಈ ನೆಮಟೋಡ್ ಮತ್ತೆ ಫಿಜರಿಯಂ ಬರುವಂತಹ ಏನು ಗಡ್ಡೆ ಕೊಳೆ ರೋಗ ಇದೆ ಅದನ್ನ ಹತೋಟಿ ಮಾಡಬಹುದು. ಒಂದ್ ಸಾಲಿನಿಂದಲೇ ಒಳೆಯುವಿಕೆ ಸಾಧ್ಯ ಇರುವುದರಿಂದ ನೋಡ್ಕೊಳ್ಬೇಕಾಗುತ್ತೆ ರೈತರು. ಸ್ಪ್ರೇ ಮಾಡಿ ಆದ್ಮೇಲೆ ಸ್ಲೈಟ್ ಆಗಿ ಬಿಸಿಲಿನ ಸನ್ನಿವೇಶ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಮುಂಜಾನೆ ಹೊತ್ತನೇ ಒಂದು ಸಿಂಪಡಣೆ ಕಾರ್ಯಕ್ರಮ ತಗೊಂಡ್ರೆ ಒಳ್ಳೇದು. ಉಳ್ಳಗಡ್ಡೆಗೆ ಇದು ಬಲ್ಬ್ ಅಂದ್ರೆ ಗಡ್ಡೆ ಜಾತಿ ಇರೋದ್ರಿಂದ ಬಡ್ಡೆ ಕೂಡ ತೆವಿಯಂಗೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಧಾನವಾಗಿ ಗಡ್ಡೆ ಕೊಳೆಯುವ ಕೂಡ ಪತ್ತೆ ಹಚ್ಚಿದ್ದೇವೆ. ಅದಕ್ಕೋಸ್ಕರ ಅತಿಯಾದ ನೀರು ಥಂಡಿ ಟೈಮಲ್ಲಿ ಜಾಸ್ತಿ ಕೊಡಬಾರದು. ಇನ್ನು ಸರ್ ಕಡಲೆ ರೈತರು ಸ್ಯಾಂಪಲ್ ತಗೊಂಡ್ ಬಂದ್ರೆ ಸಣ್ಣ ಸಣ್ಣ ಎಲೆಗಳು, ಸಬ್ಬಸಿ ಪಲ್ಯ ಟೈಪ್ ಒಂದು ಲಕ್ಕಿ ಪಲ್ಯ ಟೈಪ್ ಸಣ್ಣ ಸಣ್ಣ ಎಲೆಗಳು ಬರ್ತಾ ಇದೆ. ಬಿತ್ತನೆ ಆಗಿ 22-23 ದಿನಕ್ಕೆ ಬರ್ತಾ ಇದೆ. ಸಣ್ಣ ಸಣ್ಣ ನೋಡುವಾಗ ರೊಸಟ್ಟೆ ಟೈಪ್ ಕಾಣ್ತಾ ಇದೆ. 8-9 ಸ್ಯಾಂಪಲ್ ನೋಡುವಾಗ ರೈತರು ಕಳೆನಾಶಕ ಸಿಂಪಡಣೆ ಮಾಡಿ 4 ದಿನಕ್ಕೆ ಬಿತ್ತನೆ ಮಾಡಿದ್ದಾರೆ. ರೆಸಿಡ್ಯೂ ಟಾಕ್ಸಿಟಿ ಆಗಿ ಆಟೋಮೆಟಿಕ್ಲಿ ಸಣ್ಣ ಸಣ್ಣ ಎಲೆಗಳು ಬರ್ತಾ ಇದೆ. ಹೌದು, ಕಳೆನಾಶಕ ಅಂದ ಕೂಡಲೇ ಬಹಳ ಒಂದು ವಿಶೇಷವಾಗಿ ರೈತರು ಗಮನದಲ್ಲಿ ಇಟ್ಕೋಬೇಕು. ಯಾವಲ್ಲಿ ನಾವು ದ್ವಿದಳ ಧಾನ್ಯಗಳನ್ನ ಬಿತ್ತೀವಿ ಆ ಹೊಲದಲ್ಲಿ ಈ ಒಂದು 2,4-D ಅಂತಕ್ಕಂಥ ಕಳೆನಾಶಕವನ್ನು ಸಿಂಪಡಣೆ ಮಾಡಿದ್ವಿ. ಬೇರೆ ಬೇರೆ ಒಂದು ಏನು ದ್ವಿದಳ ಧಾನ್ಯಗಳಿಗೆ ಮಾರಕವಾಗಿರ್ತಕ್ಕಂತ ಕಳೆನಾಶಕ ಸಿಂಪಡಣೆ ಮಾಡಿದ ಅಂತ ಹೊಲದಲ್ಲಿ ಇಂಥ ಒಂದು ಚಿಹ್ನೆಗಳನ್ನ ಬೆಳೆಯಲ್ಲಿ ಕಾಣತಕ್ಕಂತ ಸಾಧ್ಯತೆಗಳು ಬಹಳ ಇರ್ತವೆ. ಅದಕ್ಕೆ ಕಳೆನಾಶಕ ಉಪಯೋಗಿಸುವಾಗ ಮತ್ತು ಎಲ್ಲಿ ಬಳಸ್ತಾ ಇದೀವಿ ಅನ್ನೋದನ್ನ ಬಹಳ ಪ್ರಮುಖವಾಗಿ ಎಚ್ಚರ ವಹಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಹೇಳಿದ್ರೆ 4-5 ದಿವಸದಲ್ಲಿ ಕಳೆನಾಶಕ ಸಿಂಪಡಣೆ ಮಾಡಿ ಬಿತ್ತುವುದರಿಂದ ಕೂಡ ಭೂಮಿಯಲ್ಲಿ ಅದರ ಅಂಶ ಉಳಿದಿರ್ತದೆ, ಅದು ಈ ಮೊಳಕೆ ಬರ್ತಕ್ಕಂಥ ಬೆಳೆಗಳಲ್ಲಿ ಸೇರಿಕೊಂಡು ತನ್ನ ಒಂದು ಕಳೆನಾಶಕದ ಗುಣವನ್ನ ಈ ನಮ್ಮ ಬೆಳೆಯಲ್ಲಿ ತೋರಿಸ್ತದೆ. ಅದು ಈ 2,4-D ಮತ್ತು ಬಹಳಷ್ಟು ಪ್ರಮುಖವಾದಂತಹ ಲಕ್ಷಣಗಳನ್ನು ನಮ್ಮ ದ್ವಿದಳ ಬೆಳೆಗಳಲ್ಲಿ ಕಾಣಿಸ್ಕೊತದ. ರೈತರು ಅದಕ್ಕೆ ಕಳೆನಾಶಕ ಸಿಂಪಡಣೆ ಮಾಡುವಾಗ ಎಚ್ಚರ ವಹಿಸಬೇಕು. ನಂತರ ಇಂತಹ ಒಂದು 2,4-D ಅಂತ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಸುಮಾರು ದಿನಗಳ ಒಂದು 15 ದಿವಸದಷ್ಟನಾದರೂ ಅಂತರವನ್ನ ನಾವು ಕೊಡಬೇಕಾಗ್ತದೆ ಬಿತ್ತನೆಗೆ. ಅದಕ್ಕೆ ಇದು ಒಂದು ಕಳೆನಾಶಕದ ಪರಿಣಾಮ. ಇದರ ಜೊತೆಗೆ ಈ ಒಂದು ಉಳ್ಳಾಗಡ್ಡಿಯಲ್ಲಿ ಏನಪ್ಪಾ ಅಂದ್ರೆ ರೋಗದ ಬಗ್ಗೆ ಹೇಳಿದ್ರು. ನಂತರ ಈ ಥ್ರಿಪ್ಸ್ ನುಸಿ ಬಾಧೆ ಕೂಡ ಬಹಳಷ್ಟು ಕಡೆ ಕಾಣಿಸ್ತದೆ. ಈ ಥ್ರಿಪ್ಸ್ ನುಸಿ ಬಾಧೆ ಬಗ್ಗೆ ಸಾಮಾನ್ಯವಾಗಿ ಮಜ್ಜಿಗೆ ರೋಗನು ಕೂಡ ಅಂತೀವಿ. ಯಾಕಂದ್ರೆ ಅಲ್ಲೇ ಅದು ಎಲೆಯನ್ನ ಕೆರೆ ತಿಂದಿರ್ತಾ ಅಲ್ಲಿ ಸಣ್ಣ ಬಿಳಿ ಮಚ್ಚೆಗಳನ್ನ ಅಲ್ಲಿ ಕಾಣಿಸ್ಕೋತಾವ. ಆದ್ದರಿಂದ ಈ ಥ್ರಿಪ್ಸ್ ನುಸಿ ಬಾಧೆ ಹೆಚ್ಚಿದ್ದಲ್ಲಿ ಬಹಳಷ್ಟು ರೈತರು ಏನಪ್ಪಾ ಅಂತಂದ್ರೆ ಈ ಥ್ರಿಪ್ಸ್ ನುಸಿ ಬಾಧೆ ಉಳ್ಳಾಗಡ್ಡಿಲಿ ನಿಯಂತ್ರಣ ಮಾಡಬೇಕಂದ್ರೆ ಹಳದಿ ಬಣ್ಣದ ಮೋಕಬಲೆಗಳು ಮತ್ತು ಬಹಳಷ್ಟು ರೈತರು ಏನಪ್ಪಾ ಅಂತಂದ್ರೆ ಈ ಥ್ರಿಪ್ಸ್ ನುಸಿ ಬಾಧೆ ಉಳ್ಳಾಗಡ್ಡಿಲಿ ನಿಯಂತ್ರಣ ಮಾಡಬೇಕಂದ್ರೆ ಹಳದಿ ಬಣ್ಣದ ಮೋಕಬಲೆಗಳು ಮತ್ತು ಲಕ್ಷ ಗೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯ